ಸಾಧ್ಯತೆ, ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ವಿತರಣೆಗೆ ಸರ್ಕಾರ ಬದ್ದ, ಸಚಿವ ಕೆಎಚ್ ಮುನಿಯಪ್ಪ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ನಷ್ಟ ಇಲ್ಲ, ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಕೈಗಾರಿಕಾ ವಲಯ ಉತ್ತೇಜನಕ್ಕೆ ವಿಶೇಷ ಕೈಗಾರಿಕಾ ನೀತಿ ಜಾರಿ, ಶರಣಬಸಪ್ಪ ದರ್ಶನಾಪುರ. ಹಾಗೂ ನೂತನ ಶಾಸಕರಿಗೆ ನಾಳೆಯಿಂದ 2 ದಿನಗಳ ತರಬೇತಿ ಶಿಬಿರ ಆಯೋಜನೆ, ಮುಖ್ಯಮಂತ್ರಿ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ವಿಜಯಪುರ ಜಿಲ್ಲಾ. ರೈತ ಬಾಂಧವರಲ್ಲಿ ಒಂದು ಮನವಿ, ತಾವೆಲ್ಲರೂ ಈಗ ಪಿಎಂ ಕಿಸಾನ್ ಯೋಜನೆಯಡಿ ನೋಂದಣಿಯಾಗಿರ್ತೀರಾ. ತಮಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಅನುದಾನ ತಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮುಖಾಂತರ ಬಿಡುಗಡೆ ಆಗ್ತಾ ಇರುತ್ತೆ. ಈ ಮುಂಬರುವ ಕಂತುಗಳನ್ನು ಕೂಡ ರೈತ ಬಾಂಧವರಿಗೆ ಅವರ ಡಿಬಿಟಿ ಮುಖಾಂತರ ಅನುದಾನ ಬಿಡುಗಡೆ ಆಗಬೇಕಂದ್ರೆ ಅವರ ಆಧಾರನ್ನ ಈ ನೋಂದಣಿಯಾಗಿರುವಂತಹ ಸಂಖ್ಯೆಗೆ ಲಿಂಕ್ ಮಾಡುವಂತದ್ದು ಒಂದು ಪ್ರಕ್ರಿಯೆ ಇದೆ. ಅದನ್ನ ಪಿಎಂ ಕಿಸಾನ್ ಇಕೆವೈಸಿ ಅಂತ ನಾವೀಗಾಗಲೇ ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ತಮ್ಮ ಗ್ರಾಮಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಕಚೇರಿಗಳಿಗೆ ನಮ್ಮ ಸಿಬ್ಬಂದಿ ವರ್ಗದವರು ಭೇಟಿ ಮಾಡಿ ಅದನ್ನ ಅಪ್ಡೇಷನ್ ಮಾಡ್ತಾ ಇದ್ದಾರೆ. ಈ ಅಪ್ಡೇಷನ್ ಮಾಡಿಸ್ಕೊಳ್ಳಕ್ಕೆ ತಮ್ಮ ಆಧಾರ್ ಸಂಖ್ಯೆಯನ್ನ ನಮೂದು ಮಾಡಲಾಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನ ಕೂಡ ತಾವು ಸ್ವತಃ ತಮ್ಮ ಮೊಬೈಲ್ ಮುಖಾಂತರ ಕೂಡ ಮಾಡಿಕೊಳ್ಬಹುದು. ಅದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ತಮ್ಮದು ಏನಾದರೂ ಬದಲಾವಣೆಯಾಗಿದ್ದಲ್ಲಿ ಅದನ್ನ ಒಟಿಪಿ ಬೇಸ್ಡ್ ನಮ್ಮ ಅಧಿಕಾರಿಗಳೇ ಕೂಡ ಮಾಡಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಸದುಪಯೋಗ ಪಡ್ಕೋಬಹುದು. ಮತ್ತೆ ತಾವು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ತರಬೇಕಾಗತ್ತೆ. ಈ ಮೊಬೈಲ್ ಮುಖಾಂತರ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತಮ್ಮ ಒಂದು ಫೋಟೋ ಅನ್ನ ಕೂಡ ನಾವು ಅದೇ ಕ್ಷಣದಲ್ಲಿ ಅಪ್ಲೋಡ್ ಮಾಡಿ ಅಪ್ಡೇಟ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಚಾಲನೆಯಾಗಿದೆ. ಸೊ ಇದು ಸುಲಭದ ಕೆಲಸ. ಒಂದು 5 ನಿಮಿಷದಲ್ಲಿ ತಮ್ಮ ಆಧಾರ್ ಅಪ್ಡೇಷನ್ಗೆ ಅವಕಾಶ ಆಗುತ್ತೆ. ಆದ್ರಿಂದ ರೈತರು ಇದನ್ನ ಸದುಪಯೋಗ ಪಡ್ಕೊಳ್ಬೇಕು. ಹಾಗೂ ಈ ಸಂಬಂಧ ತಮಗೆ ದೂರವಾಣಿ ಮುಖಾಂತರ ಕೂಡ ಸಂಪರ್ಕ ಮಾಡಿ ನಾಳೆ ನಾವು ಇಂಥ ಕಡೆ ಸಿಗ್ತಾ ಇದ್ದೀವಿ, ತಾವು ದಯವಿಟ್ಟು ತಮ್ಮ ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ತಗೊಂಡು ಬನ್ನಿ ಅಂತ ಹೇಳಿ ನಮ್ಮ ಅಧಿಕಾರಿಗಳು, ನಮ್ಮ ಇಲಾಖೆಯ ಸಿಬ್ಬಂದಿಯವರು ತಮಗೆ ಫೋನ್ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಅಂತಹ ಸಂದರ್ಭದಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಿ ಸ್ಪಂದಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಅಪ್ಡೇಷನ್ ಆಗ್ಲಿಲ್ಲ ಅಂದ್ರೆ ಮುಂಬರುವ ಕಂತುಗಳನ್ನ ಬಿಡುಗಡೆ ಆಗೋದಿಲ್ಲ. ಆದ್ರಿಂದ ತಮಗೆ ಅಕಸ್ಮಾತ್ ಯಾರಾದರೂ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿಲ್ಲ ಅಂತ ಆದ್ರೂ ಸಹ ತಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ಅವರು ತಮ್ಮ ಈ KYC ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಅಪ್ಡೇಷನ್ ಮಾಡೋದಕ್ಕೆ ಅವರು ಸಹಕರಿಸ್ತಾರೆ. ಅದೇ ರೀತಿಯಾಗಿ ತಮಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ತಮ್ಮ ಈ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಬನ್ನಿ, ನಾವ್ ಇಂಥ ಕಡೆ ನಾಳೆ ಭೇಟಿ ಆಗ್ತೀವಿ, ಅದನ್ನ ಅಪ್ಡೇಷನ್ ಮಾಡಿಸ್ತೀವಿ ಅಂದ್ರೆ ಅದಕ್ಕೂ ಕೂಡ ರೈತರು ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ. ಪಿಎಂ ಕಿಸಾನ್ ಈ KYC ಮಾಡಿಸೋದ್ರಿಂದ ಬೇರೆ ಇನ್ ಯಾವುದೇ ಫಲಾನುಭವಿಗಳಾಗಿದ್ರೆ ಅದಕ್ಕೆ ಇದು ಸಮಸ್ಯೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪಿಎಂ ಕಿಸಾನ್ ಅಪ್ಡೇಷನ್ ಮಾಡಿಕೊಳ್ಳೋದ್ರಿಂದ ತಮ್ಮ ಒಂದು ಏನು ಗುರುತಿನ ಬಗ್ಗೆ ಒಂದು ದೃಢ ಆಗುತ್ತೆ, ಹಾಗೂ ಮುಂದಿನ ಯಾವುದೇ ಸರ್ಕಾರದ ಯೋಜನೆ ಹಾಗೂ ಕಾರ್ಯಕ್ರಮಗಳಲ್ಲಿ ತಮ್ಮ ಗುರುತು ಕೂಡ ಇದರಲ್ಲಿ ಅಪ್ಡೇಟ್ ಆಗಿರೋದ್ರಿಂದ ಅದಕ್ಕೂ ಕೂಡ ಅನುಕೂಲ ಆಗುತ್ತೆ. ಆದ್ರಿಂದ ದಯವಿಟ್ಟು ರೈತರು ಈ ಒಂದು ಈ KYC ಅಪ್ಡೇಷನ್ಗೆ ನಮಗೆ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ರೈತ ಬಾಂಧವರಿಗೆಲ್ಲ ಸಣ್ಣ ಶರಣಾರ್ಥಿಗಳು, ಇಂದಿನ ಕಿಸಾನ್ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ನೆಲ ಜಲ ನಿರ್ವಹಣಾ ಸಂಸ್ಥೆ ಧಾರವಾಡ ಪ್ರಾಯೋಜಕ ಸರಣಿ ವಾಲ್ಮಿ ಒಲಿಮೆ ನೆಲ ಜಲ ಗೆಲುಮೆ. ಇಂದಿನ ವಿಷಯ ಜಲಶಾಸ್ತ್ರ ಕುರಿತು ವಾಲ್ಮಿ ಸಂಸ್ಥೆಯ ಸಹಾಯಕ ಇಂಜಿನಿಯರ್ ಆಗಿರುವ ಮಹದೇವಗೌಡ ಹುತ್ತನಗೌಡ ಅವರೊಂದಿಗೆ ಸಂದರ್ಶನದ ಭಾಗವೊಂದನ್ನು ಕೇಳಿವಿರಿ. ನಂತರ ಕೊಲಹಾರ್ ತಾಲೂಕು ತಳೆವಾಡ ಗ್ರಾಮದ ನಿಂಗವ ಯಲ್ಲಪ್ಪ ಕರ್ಬಸಪ್ಪಗಳು ಹಾಗೂ ಸಂಗಡಿಯರಿಂದ ಸಂಪ್ರದಾಯದ ಪದಗಳನ್ನು ಕೇಳಿವಿರಿ. ಮೊದಲಿಗೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನೆಲ ಜಲ ನಿರ್ವಹಣಾ ಸಂಸ್ಥೆ ಧಾರವಾಡ ಪ್ರಾಯೋಜಕ ಸರಣಿ ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ಇಂದಿನ ವಿಷಯ ಜಲಶಾಸ್ತ್ರ ಕುರಿತು ವಾಲ್ಮಿ ಸಂಸ್ಥೆಯ ಸಹಾಯಕ ಇಂಜಿನಿಯರ್ ಆಗಿರುವ ಮಹದೇವಗೌಡ ಹುತ್ತನಗೌಡ ಅವರೊಂದಿಗೆ ಸಂದರ್ಶನದ ಭಾಗ ಒಂದನ್ನು ಕೇಳಿವಿರಿ. ಆಕಾಶವಾಣಿ ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ, ನೆಲದ ನೆಮ್ಮದಿ ಗಳಿಸುವಲ್ಲಿ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿ ಅಮೂಲ್ಯ ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮಿ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ ವಿಶೇಷ ಸರಣಿ ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮೀಕಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ

ಕಡೆಗೆ ಮಾಡೋದವ್ ನಾನೇ ಮಾನಿತೇನೇಮ ಓಂಕಾರೆಂಬ ಮಣ್ಣ ಹಾಕಿ ನಿರಂಕಾರ ನೀರ ಹಾಕಿ ಕಿಂಕಾರೆಂಬು ಸನಕಿ ಹಿಡಿದ ಮಣ್ಣ ತುಳಿದ ಕಿಂಕಾರೆಂಬು ಸನಕಿ ಹಿಡಿದ ಮಣ್ಣ ತುಳಿದ ಶಂಭೋ ನಗರದಲ್ಲಿ ಕುಂಬಾರ ಎಳದಾಂಡ್ರೆ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಸೃಷ್ಟಿಲಿಂದ ರಾಣಿ ಕಲಸಿ ದೃಷ್ಟಿಲಿಂದ ಗಡಗಿ ಮಾಡಿ ಓದ ಇಟ್ಟಾನ್ರಿ ತಿಗರಿ ಮ್ಯಾಲೆ ಮಾಡನ ಗಡಗಿಯ ಓದ ಇಟ್ಟಾನ್ರಿ ತಿಗರಿ ಮ್ಯಾಲೆ ಮಾಡನ ಗಡಗಿಯ ಶಂಭಾ ನಗರದಲ್ಲೇ ಕುಂಬಾರ ಇಳದಾಂಡ್ರೆ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಕಳ್ಳಿಯ ಚಲನೆಗೆ ಹಳ್ಳ ಹಳ್ಳ ತಿರಗ್ಯಾನ್ರಿ ಒಳ್ಳಳ್ಳಿ ಗಡಗಿ ಸುಟ್ಟಾನ್ರಿ ಆಗಿಲ ಬಾನಿಗಿ ಪಳ್ಳಳಿಸಿ ಗಡಗಿ ಸುಟ್ಟಾನ್ರಿ ಆಗಿಲ ಬಾನಿಗಿ ಶಂಭಾ ನಗರದಲ್ಲೇ ಕುಂಬಾರ ಎಳದಾಂಡ್ರೆ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಡೊಳ್ಳಡಗಿ ಹೊತ್ತಗೊಂಡು ಹಳ್ಳಿಗೋಗ್ಯಾನ್ರಿ ಹಳ್ಳಿ ಬಾಲ್ಯಾರ ಬಂದರಲ್ಲಿಗಿ ಆಗಿಲ ಬಾನಿಗಿ ಹಳ್ಳಿ ಬಾಲ್ಯಾರ ಬಂದರಲ್ಲಿಗಿ ಆಗಿಲ ಬಾನಿಗಿ ಶಂಭೋ ನಗರದಲ್ಲೇ ಕುಂಬಾರ ಎಳದಾಂಡ್ರೆ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಚಂದಿದ್ದರ ತೋಗರಿ ಚಂದಿಲ್ಲದ ಬೀಡರಿ ಕಿವಿ ಸಂದಿ ಹಿಡಿದ ಗಡಗಿ ಬಾರಸರಿ ಆಗಿಲ ಬಾನಿಗಿ ಕಿವಿ ಸಂದಿಲಿಡ್ದ ಗಡಗಿ ಬಾರಸರಿ ಆಗಿಲ ಬಾನಿಗಿ ಶಂಭಾ ನಗರದಲ್ಲೇ ಕುಂಬಾರ ಇಳದಾಂಡ್ರೆ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ದೇಶದೊಳಗ ನನ್ನ ವಾಸುಳ ಪಂಡರಪುರ ವಿಠೋಬ ಬಂದಾನ್ರಿ ಅಲ್ಲಿಗಿ ಮಾಡಿನ ಗಾಳಿಗಿ ವಿಠೋಬ ಬಂದಾನ್ರಿ ಅಲ್ಲಿಗಿ ಮಾಡನ ಬಾನಿಗಿ ಶಂಭಾ ನಗರದಲ್ಲೇ ಕುಂಬಾರ ಎಳದಾನ್ರೆ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಶಂಭೋ ನಗರದಲ್ಲಿ ಕುಂಬಾರ ಇಳದಾನ್ರಿ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಗಡಗೆ ಮಾಡೋದವ್ ನಾನೇ ಮಾನಿತೇನೇಮ ಎದ್ದುಗಳಿಗೆ ಮೊದಲ ಗೋರವಿನ ನೆನ್ನಿಬೇಕು ಅರವಿನಲ್ಲಿ ನಾಮ ಸ್ಮರಣೀಯ ಇಡದೇವ ಮರವಿನ ದ್ರಾಯ ಕಬೋಧ ಮಾಡಿಸೋಯ್ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಯದುಗಳಿಗೆ ಮೊದಲ ಗೋರವಿನ ನೆನಿಬೇಕು ಅರವಿನಲ್ಲಿ ನಾಮ ಸ್ಮರಣೀಯ ಇಡದೇವ ಮರವಿನ ದ್ರಾಯ ಕಬೋಧ ಮಾಡಿಸೋಯ್ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಆರ ಮಾಡಬೇಕ ಅವರ ಕೈವಾಸ ಮೂರ ಮಾಡಬೇಕ ಚಿತ್ತ ಪಲ್ಲಾಟ ಆಗ ತಿಳಿಯದು ಯೋಗಿ ಮುಲಿಯಾಟ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಆರ ಮಾಡಬೇಕ ಅವರ ಕೈವಾಸ ಮೂರ ಮಾಡಬೇಕ